शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। Ginger, pineapple, cardamom, kiwi, turmeric, crackers. So healthy vegetables, fruits and buckwheat. Enjoy organic treat of Northeast. Come and be a part of the organic revolution that has illuminated the lives of thousands of farmers and converted 1,00,000 hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಸಸ್ಯ ಸಂರಕ್ಷಣೆ ಕುರಿತು. ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾಹಿತಿಯನ್ನು. ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಬದ್ರಿ ಪ್ರಸಾದ್ ಅಂತೇಳಿ. ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ಷೇತ್ರ ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಿಳ್ಕೊಳ್ಳೋಣ. ಭಾಳ ಪ್ರಮುಖವಾಗಿ ಈಗ ಈ ಒಂದು ಹಂತವನ್ನು ನಾವು ಗಮನಿಸ್ತಿದ್ರೆ, ಈ ವರ್ಷ ಭಾಳ ಯಥೇಚ್ಛವಾಗಿ ಮಳೆ ಆಗಿರತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಹಲವಾರು ಕ್ಷೇತ್ರ ಬೆಳೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಕ್ಷೇತ್ರ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವೀಗ ಕಾಣ್ತಾ ಇರತಕ್ಕಂಥದ್ದು ಭತ್ತ. ಸೊ ಭತ್ತದಲ್ಲಿ ಈಗ ಕೆಲವು ಕಡೆ ಈಗಾಗಲೇ ಡ್ಯಾಮಿನಿಂದ ಆಚೆ ಇರತಕ್ಕಂಥ ಪ್ರದೇಶಗಳಲ್ಲಿ ಈಗಾಗಲೇ ಕಟಾವು ಮುಗಿದು ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವು ಈಗಾಗಲೇ ನಾಟಿ ಹಚ್ಚಲಿಕ್ಕೆ ಹಂತದಲ್ಲಿ ಇರ್ತದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಒಂದು ಸಸ್ಯ ಸಂರಕ್ಷಣೆಯ ಬಗ್ಗೆ ಯೋಚನೆ ಮಾಡಿದಾದರೆ, ಈಗಾಗಲೇ ಹಲವಾರು ಬೆಳೆಗಳನ್ನು ನಾವೀಗಾಗಲೇ ಕಟಾವು ಮಾಡಿದ್ದೀವಲ್ಲ, ಏನು ಭತ್ತವನ್ನು ಕಟಾವು ಮಾಡಿದ್ದೀವಿ, ಅದರಲ್ಲಿ ಹಲವಾರು ಪಳಿಯುಳಿಕೆಗಳು ನಮ್ಮ ಹೊಲದಲ್ಲಿ ಈಗಾಗಲೇ ಕಾಣ್ತಾ ಇದೆ. ಸೊ ಭಾಳಷ್ಟು ರೈತರು, ಸಾಕಷ್ಟು ಜನ ಇದನ್ನು ಬೆಂಕಿ ಹಚ್ಚಿ ಸುಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸುಡಬೇಡಿ. ಯಾವುದೇ ಒಂದು ಕೃಷಿ ತ್ಯಾಜ್ಯವನ್ನು ಸುಡೋದ್ರಿಂದ ಅದರಲ್ಲಿರ್ತಕ್ಕಂಥ ಹಲವಾರು ಪೋಷಕಾಂಶಗಳನ್ನು ನಾವು ಕಳ್ಕೊಳ್ತೀವಿ. ಅದಕ್ಕೆ ಬದಲಾಗಿ ನಮ್ಮ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಸಿಗ್ತಕ್ಕಂತಹ ಕಾಂಪೋಸ್ಟ್ ಕಲ್ಚರನ್ನು ಬಳಕೆ ಮಾಡಿ ಆ ಒಂದು ಬೆಳೆಯ ಪಳಿಯುಳಿಕೆಗಳನ್ನು ಮಣ್ಣಿಗೆ ಸೇರಿಸಿದ್ದೇ ಆದರೆ ಮುಂದಿನ ಹಂಗಾಮಿಗೆ ನಿಮಗೆ ಸಾಕಷ್ಟು ಗೊಬ್ಬರವನ್ನು ನಾವು ಭೂಮಿಗೆ ಸತ್ವವನ್ನು ನೀಡಿದಂಗಾಗತ್ತೆ. ಸೊ ಈ ಒಂದು ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಿ ರೈತ ಬಾಂಧವರು ಕಾಂಪೋಸ್ಟ್ ಕಲ್ಚರ್ ಮೂಲಕ ಆ ಒಂದು ಹೊಲದಲ್ಲೇ ರೋಟೋವೇಟರ್ನ ಬಳಕೆ ಮಾಡಿ ಆ ತ್ಯಾಜ್ಯವನ್ನು ಮಣ್ಣಿಗೆ ಸೇರಿಸಿ ತದನಂತರ ನೀವು 1 ಟನ್ನಿಗೆ 1 ಕೆಜಿಯಷ್ಟು ಈ ಕಾಂಪೋಸ್ಟ್ ಕಲ್ಚರನ್ನು ಬಳಕೆ ಮಾಡಿದ್ದೇ ಆದರೆ ನಿಮ್ಮ ಹೊಲಕ್ಕೆ ಆ ಒಂದು ಪಳಿಯುಳಿಕೆಗಳಲ್ಲಿ ಉಳಿದಿರತಕ್ಕಂಥ ಹಲವಾರು ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದಾಗಿ ಈ ಒಂದು ಕಸವನ್ನು ಚೆನ್ನಾಗಿ ಕಳಿಸೋದ್ರಿಂದ ಮತ್ತು ರೋಟೋವೇಟರ್ನಲ್ಲಿ ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಆ ಒಂದು ಪಳಿಯುಳಿಕೆಗಳಲ್ಲಿ ಇರಬಹುದಾದಂತಹ ಹಲವಾರು ಈ ಒಂದು ರೋಗ ಮತ್ತು ಕೀಟಗಳ ಹಲವಾರು ಅವಶೇಷಗಳನ್ನು ಅದರಲ್ಲಿ ಕೋಶ ಅವಸ್ಥೆಯಲ್ಲಿರ್ಬೋದು, ಬೇರೆ ಬೇರೆ ಅವಸ್ಥೆಗಳಲ್ಲಿರ್ತಕ್ಕಂತಹ ನಿದ್ರಾವಸ್ಥೆಯಲ್ಲಿರ್ತಕ್ಕಂತಹ ಕೀಟ ರೋಗ ಪೀಡೆಗಳನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಹ ಸಹಕಾರಿಯಾಗುತ್ತೆ. ಭಾಳ ಮುಖ್ಯವಾಗಿ ಇದನ್ನು ಈಗ ಗದ್ದೆ ಕಟಾವು ಆಗ್ತಾ ಇರತಕ್ಕಂತಹ ಎಲ್ಲ ರೈತರು ಆದಷ್ಟು ಮಾಡಬೇಕಾದಂತಹ ಕೆಲಸ. ಈ ಒಂದು ಬೆಳೆಯ ನಂತರ ನಾವು ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆ ಅಂತ ಹೇಳ್ತೀವಿ. ಭಾಳ ಆಳವಾಗಿ ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ಈ ಒಂದು ಹಂಗಾಮಿನಲ್ಲಿ ಬಂದಿರತಕ್ಕಂತಹ ಕೀಟ ರೋಗ ಬಾಧೆಗಳು ಏನು ಮಣ್ಣಲ್ಲಿ ಉಳ್ಕೊಂಡಿದೆ, ಮಣ್ಣಿನ ಅವಶೇಷಗಳಲ್ಲಿ ನಿದ್ರಾವಸ್ಥೆಯಲ್ಲಿದೆ, ಅವುಗಳನ್ನು ನಾವು ಬೆಳಕಿಗೆ ಸೂರ್ಯನ ಕಾವಿಗೆ ತಗೊಂಬಂದು ಅವುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಹ ಸಹಕಾರಿಯಾಗುತ್ತೆ. ಮತ್ತು ನೀವು ಆಳವಾಗಿ ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಹಕ್ಕಿ ಪಕ್ಷಿಗಳು ಅವುಗಳನ್ನು ಹೆಕ್ಕಿ ತಿನ್ನೋದ್ರಿಂದ ಮುಂದಿನ ಬೆಳೆಗೆ ನಿಮಗೆ ಆ ಕೀಟ ಮತ್ತು ರೋಗದ ಬಾಧೆಯನ್ನು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಾವು ಈಗ ಮುಂದಿನ ಹಂಗಾಮಿಗೆ ಭತ್ತವನ್ನು ಹಾಕಬೇಕಾದ್ರೆ ನಾವು ಸಾಧಾರಣವಾಗಿ ಹೇಳ್ತಾ ಇರ್ತೀವಿ, ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಇದು ಸಕಾಲ. ಸೊ ದಯವಿಟ್ಟು ಎಲ್ಲ ರೈತ ಬಾಂಧವರು, ಯಾರು ಎರಡನೇ ಬೆಳೆ ಭತ್ತಕ್ಕೆ ಹೋಗ್ತಾ ಇಲ್ಲ, ಅವರು ಈ ಮಣ್ಣು ಮಾದರಿಗಳನ್ನು ತೆಗೆದು ನಿಮ್ಮ ಮಣ್ಣಿನಲ್ಲಿರತಕ್ಕಂತಹ ಪೋಷಕಾಂಶವನ್ನು ಪರೀಕ್ಷೆ ಮಾಡಿಸಿದ್ದೇ ಆದರೆ ಮುಂದಿನ ಹಂಗಾಮಿಗೆ ನೀವು ಹಾಕಬಹುದಾದಂಥ ಅಥವಾ ಬಳಸಬಹುದಾದಂತಹ ರಾಸಾಯನಿಕ ಗೊಬ್ಬರದ ಪರಿಮಾಣವನ್ನು ನೀವು ಕಡಿಮೆ ಮಾಡಬಹುದು. ಹಾಗಾಗಿ ನಿಮಗೆ ಅದರಲ್ಲಿ ಹಲವಾರು ಆ ಒಂದು ಪೋಷಕಾಂಶಗಳ ಮಾಹಿತಿ ಸಹ ಲಭ್ಯ ಆಗುತ್ತೆ, ಮತ್ತು ನಿಮಗೆ ಖರ್ಚು ಕಡಿಮೆ ಆಗೋದು ನಾವು ಕಾಣ್ತೇವೆ. ಹಲವು ಇನ್ನೊಂದು ಪ್ರಮುಖ ಬೆಳೆ ಇರತಕ್ಕಂಥದ್ದು ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇರತಕ್ಕಂಥದ್ದು ಹಿಂಗಾರಿ ಬೆಳೆಯಾದಂತಹ ಕಡಲೆ, ಬೆಂಗಾಲ್ ಗ್ರಾಮ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೆಳೆಯನ್ನು ನಾವೀಗ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಈಗಾಗಲೇ ಹಲವಾರು ಕಡೆ ಇದು ಹೂವು ಆಡುವ ಹಂತದಲ್ಲಿ ಈ ಒಂದು ಬೆಳೆ ಇದೆ. ಹೂವು ಆಡುವ ಹಂತದಲ್ಲಿ ಅಥವಾ ಕಾಯಿ ಕಚ್ಚುವ ಸಮಯದಲ್ಲಿ ಅದಕ್ಕೆ ಹೆಲಿಕೋವರ್ಪ ಅಂತ ಹೇಳ್ತೀವಿ, ಅಥವಾ ಹಸಿರು ಕೀಡೆ, ಈ ಒಂದು ಪೀಡೆಯ ಬಾಧೆಯನ್ನು ನಾವು ಯಥೇಚ್ಛವಾಗಿ ಅಲ್ಲಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಪೀಡೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧಾರಣವಾಗಿ ನಮ್ಮಲ್ಲಿ ಹಲವಾರು ಜನ ರೈತರಿಗೆ ನಾವು ಹೇಳ್ತಾ ಇರ್ತೀವಿ, ಪ್ರತಿಯೊಂದು ಹಂಗಾಮಿನಲ್ಲೂ ಹೇಳ್ತಾ ಇರ್ತೀವಿ, ಸುಮಾರು 50 ಗ್ರಾಮ್ನಷ್ಟು ಜೋಳ ಅಥವಾ ಸೂರ್ಯಪಾನವನ್ನು ನಿಮ್ಮ ಕಡಲೆ ಬೀಜ ಜೊತೆಗೆ ಬೆರೆಸಿ ಬೆರಸುಗಳಾಗಿ ಮಾಡಿ ನೀವು ಬಿತ್ತಿ, ಆ ಬಿತ್ತದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜೋಳ ಮತ್ತು ಸೂರ್ಯಪಾನಗಳು ಎತ್ತರವಾಗಿ ಬೆಳೆಯುತ್ತೆ. ಬೆಳೆದಾಗ ಹಲವಾರು ಪಕ್ಷಿಗಳನ್ನು ಅವು ಆಕರ್ಷಣೆ ಮಾಡುತ್ತೆ, ಪಕ್ಷಿಗಳು ಬಂದು ಅದರ ಮೇಲೆ ಕೂತ್ಕೊಳ್ಳುತ್ತೆ. ಹಾಗೆ ಸುತ್ತ ಇರತಕ್ಕಂತಹ ಕಡಲೆ ಬೆಳೆಯ ಮೇಲೆ ಬಂದಿರತಕ್ಕಂಥ ಹಸಿರು ಕೀಡೆಯನ್ನು ಆರಿಸಿ ಹೆಕ್ಕಿ ತಿನ್ನಲಿಕ್ಕೆ ಅವಕ್ಕೆ ಒಂದು ಆಸರೆಯನ್ನು ನಾವು ನೀಡಿದಂಗಾಗುತ್ತೆ. ಸೊ ಈಗಾಗಲೇ ಯಾರು ಇಂತಹ ಪದ್ಧತಿಯನ್ನು ಮಾಡಿಲ್ವೋ, ಬೆರಸುಗಾಳನ್ನು ಹಾಕಿಲ್ವೋ, ಅಂತಹ ರೈತರಿಗೆ ಸುಮಾರು 1 ಎಕರೆಗೆ 15-20 ಕವೆಗೋಲುಗಳನ್ನು ನಿಮ್ಮ ಹೊಲದಲ್ಲಿ ನಿಲ್ಲಿಸೋದ್ರಿಂದ ಆ ಪಕ್ಷಿಗಳು ಬಂದು ಕೂತ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ಪೀಡೆಗಳ ಮೇಲೆ ಅವು ಕಣ್ಣಿಡಲಿಕ್ಕೆ ಸಹಕಾರಿಯಾಗುತ್ತೆ, ಹೊಲದಲ್ಲಿ ಪೀಡೆಗಳ ಬಾಧೆ ಕಡಿಮೆ ಆಗುತ್ತೆ. ಇದಲ್ಲದೇ ಪೀಡೆಗಳ ಬಾಧೆ ಇನ್ನೂ ಹೆಚ್ಚಿತ್ತಂತಹ ಸಂದರ್ಭದಲ್ಲಿ 1 ಎಕರೆಗೆ ಸುಮಾರು 10-15 ಸೇರಿನಷ್ಟು ಮಂಡಾಳು ಅಥವಾ ಚುರುಮುರಿಯನ್ನು ನೀವು ಉಗ್ಗೋದ್ರಿಂದ ಹರಡೋದ್ರಿಂದ ಆ ಒಂದು ಮಂಡಾಳು ಅಥವಾ ಚುರುಮುರಿಯನ್ನು ಆರಿಸಲಿಕ್ಕೆ ಹಲವಾರು ಪಕ್ಷಿಗಳು ಕೆಳಗಿಳಿಯುತ್ತವೆ. ಆ ಪಕ್ಷಿಗಳು ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ಬೆಳೆಯ ಮೇಲೆ ಇರತಕ್ಕಂತಹ ಕೀಡೆಗಳನ್ನು ಆರಿಸಿ ತಿನ್ನಲಿಕ್ಕೆ ಸಹ ಸಹಕಾರಿಯಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅವುಗಳಿಗೆ ಒಂದು ಪಕ್ಷಿಗಳಿಗೆ ಆಸರೆಯನ್ನು ನೀಡೋದು, ಪಕ್ಷಿ ಸ್ನೇಹಿಯಾದಂಥ ಒಂದು ಪರಿಸರವನ್ನು ನಿರ್ಮಿಸೋದ್ರಿಂದ ಅವುಗಳು ತಾವಾಗಿಯೇ ಆಕರ್ಷಣೆಗೊಂಡು ನಿಮಗೆ ನೈಸರ್ಗಿಕವಾಗಿ ಈ ಒಂದು ಕೀಟ ಪೀಡೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ನೀವು ಆಸರೆಯನ್ನು ನೀಡೋದ್ರ ಜೊತೆಗೆ ಸ್ವಲ್ಪ ನೀರಿನ ವ್ಯವಸ್ಥೆ, ಆ ಪಕ್ಷಿಗಳಿಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆ ಮಾಡಿದರೆ ನಿಮ್ಮ ಹೊಲದಲ್ಲಿ ಸುಮಾರು 60%ಕ್ಕಿಂತ ಹೆಚ್ಚು ಈ ಒಂದು ಪೀಡೆಗಳನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದು ಬಹಳ ಪ್ರಮುಖವಾದಂತಹ ಕೀಡೆ ನಮಗೆ ಇವತ್ತು ಈ ಕಡಲೆ ಬೆಳೆಯಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾವು ಕಡಲೆಯಲ್ಲಿ ಇಳುವರಿ ಹೆಚ್ಚಿಸಲಿಕ್ಕೆ ಈ ಒಂದು ಹಂತದಲ್ಲಿ ಹೇಳ್ತಾ ಇರ್ತೀವಿ, ಕುಡಿ ಚೂಟೋದು. ಸೊ ಸಾಧ್ಯವಾದಷ್ಟು ಕುಡಿ ಚೂಟೋದ್ರಿಂದ ಹೆಚ್ಚು ಪಂಗಲಗಳು ಅಥವಾ ಮರಿ ಹೊಡಿಲಿಕ್ಕೆ ಸಹಕಾರಿಯಾಗುತ್ತೆ, ಹೆಚ್ಚು ಕವಲುಗಳು ಬರುತ್ತೆ. ಹೆಚ್ಚು ಕವಲುಗಳು ಬಂದಾಗ ತನ್ನಿಮಿತ್ತ ಹೆಚ್ಚಿನ ಒಂದು ಹೂವು ಕಾಯಿಯನ್ನು ಹಿಡಿಯೋದು ಜಾಸ್ತಿ ಆಗುತ್ತೆ. ಭಾಳಷ್ಟು ಜನ ಗಮನಿಸ್ತಾ ಇದ್ದೀರಿ, ಇತ್ತೀಚೆಗೆ ಹಲವಾರು ಅಕಾಲಿಕ ಮಳೆ ಸುರಿದಿದೆ, ಭಾಳಷ್ಟು ಹೂವು ಮೊಗ್ಗುಗಳು ಉದುರ್ತಾ ಇರೋದನ್ನು ನಾವು ಕಾಣ್ತಾ ಇರ್ತೀವಿ. ಎಲ್ಲೆಲ್ಲಿ ಆ ಥರ ಹೂವು ಮೊಗ್ಗು ಉದುರಿದೆ ಅಂತಹ ಕಡೆಗಳಿಗೆ ಪ್ಲಾನೋಫಿಕ್ಸ್ ಅಥವಾ ನ್ಯಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, 0.25 ಮಿಲಿ ಪ್ರತಿ ಲೀಟರ್ಗೆ ನೀವು ಸಿಂಪರಣೆಯನ್ನು ಮಾಡೋದ್ರಿಂದ ಅದರಲ್ಲಿ ಹೆಚ್ಚು ಹೆಚ್ಚು ಹೂವನ್ನು ಹಿಡಿಯುವಂತೆ ನಾವು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತೊಂದು ನಮ್ಮ ಕೃಷಿ ಮಹಾವಿದ್ಯಾಲಯ ಅಥವಾ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಮತ್ತೊಂದು ಸಂಶೋಧನೆ ಅಂತೇಳಿದರೆ, ಈ ಕಡಲೆ ಬೆಳೆಗೆ ಚಿಕ್ಪಿ ಮ್ಯಾಜಿಕ್ ಅಂತ ಬರುತ್ತೆ ಅಥವಾ ಕಡಲೆ ಮ್ಯಾಜಿಕ್ ಅಂತ ಕರಿತೀವಿ, 2 ಕೆಜಿ ಪ್ರತಿ ಎಕರೆಗೆ ನಾವು ಈ ಹೂವಾಡುವ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ ಕಾಯಿಗಳ ಸಂಖ್ಯೆ, ಕಾಯಿಗಳ ಗಾತ್ರ, ತೂಕ ಹೆಚ್ಚಾಗುತ್ತೆ. ಆದ್ದರಿಂದ ಪ್ರತಿ ಲೀಟರ್ ನೀರಿಗೆ ಈ ಚಿಕ್ಪಿ ಮ್ಯಾಜಿಕನ್ನು 5 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಿಮಗೆ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇದು ಸಕಾಲ. ಅಂತಹ ರೈತರು ಅದು ಲಭ್ಯ ಇರಲಿಲ್ಲ ಅಂತ ಹೇಳಿದರೆ ಪೋಷಕಾಂಶದ ಮೂಲಕ ಕೊಡಲಿಕ್ಕೆ ಸುಮಾರು 20 ಗ್ರಾಂ DAP 1 ಲೀಟರ್ ನೀರಿಗೆ ನಾವು ಸಿಂಪರಣೆ ಮಾಡಿದರೂ ಸಹ ಅದರ ಒಂದು ತಿಳಿಯನ್ನು ತೆಗೆದು ನಮ್ಮಲ್ಲಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಅಲ್ಲದೆ ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ಲಘು ಪೋಷಕಾಂಶಗಳ ಮಿಶ್ರಣಗಳು ಸಹ ಲಭ್ಯ ಇದೆ. ನಿಮಗೆ ಸ್ವಲ್ಪ ತುಟ್ಟಿಯಾದರೂ ಸಹ ಸ್ಥಳೀಯವಾಗಿ ಚಿಕ್ಪಿ ಮ್ಯಾಜಿಕ್ ಲಭ್ಯ ಇಲ್ಲ ಅಂತ ಹೇಳಿದರೆ ಆ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಹ ತಾವು ಖಾಸಗಿ ಇದರಲ್ಲಿ ಪಡ್ಕೊಂಡು ಅಥವಾ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದ್ದರೆ ಅದನ್ನು ಪಡ್ಕೊಂಡು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಯಂತೆ ಸಿಂಪರಣೆ ಮಾಡೋದ್ರಿಂದ ಇಳುವರಿಯಲ್ಲಿ ಮತ್ತು ತೂಕದಲ್ಲಿ ಹೆಚ್ಚಳವನ್ನು ನಾವು ಗಮನಿಸಬಹುದು. ಇದು ಕಡಲೆ ಬೆಳೆಗೆ ಸಂಬಂಧಪಟ್ಟಂತೆ. ಇನ್ನು ಜೋಳಕ್ಕೆ ಬಂದರೆ ಈಗಾಗಲೇ ಹಿಂಗಾರಿ ಜೋಳ ಸಾಕಷ್ಟಿದೆ, ಹಿಂಗಾರಿ ಜೋಳದ ಬಾಧೆ ತಮಗೆಲ್ಲ ಗೊತ್ತಿದೆ. ಮೊದಲಿಗೆ ಬರ್ತಕ್ಕಂಥದ್ದು ಸುಳಿ ನೊಣ ಅಂತ ಹೇಳ್ತೀವಿ, ಸುಳಿ ನೊಣ ಬಂದಾಗ ಆ ಸುಳಿಯಲ್ಲಿ ಒಣಗಿ ಅದು ಸಾಯುತ್ತೆ. ಆ ಒಂದು ಸುಳಿಯನ್ನು ನಾವು ನೇರವಾಗಿ ಕಿತ್ತು ಸುಲೀಸಾಗಿ ಕಿತ್ತಬೋದು. ಕಿತ್ತಿದ ನಂತರ ನೋಡಿದರೆ ಒಳ್ಳೆಯ ಒಂದು ವಾಸನೆ ಒಂದು ಪಂಜೆಂಟ್ ಸ್ಮೆಲ್ ಅಂತ ಹೇಳ್ತೀವಿ ನಾವು, ಅಥವಾ ಗಬ್ಬು ವಾಸನೆಯನ್ನು ನಾವು ಗಮನಿಸ್ಬೋದು. ಸೊ ಇಂತಹ ಒಂದು ಸುಳಿ ನೊಣದ ಒಂದು ಬಾಧನೆಯನ್ನು ನಾವು ಈ ಹಂತದಲ್ಲಿ ಕಡಿಮೆ ಮಾಡಬೇಕಂತ ಹೇಳಿದರೆ, ಮೊದಲನೇದಾಗಿ ಬಿತ್ತುವಾಗ ಸುಮಾರು ಅರ್ಧ ಕೆ ಜಿ, ಒಂದು ಎಕರೆಗೆ ಅರ್ಧ ಕೆ ಜಿಯಷ್ಟು ಬೀಜವನ್ನು ಜಾಸ್ತಿ ಹಾಕೋದ್ರಿಂದ ನಾವು ಈ ಒಂದು ಬಾಧೆ ಇದ್ದರೂ ಸಹ ಇಳುವರಿಯಲ್ಲಿ ವ್ಯತ್ಯಾಸ ಆಗದಿದ್ದಂಗೆ ನಾವು ಕಾಪಾಡಿಕೊಳ್ಬೋದು. ಆದರೆ ಈ ಒಂದು ಹಂತದಲ್ಲಿ ನಮಗೆ ಭಾಳ ಸುಲಭವಾಗಿ ನಿರ್ವಹಣೆ ಮಾಡಬೇಕಂತೇಳಿದರೆ, ನಾವು ಯಾವುದೇ ಒಂದು ಮೀನಿನ ತ್ಯಾಜ್ಯವನ್ನು ನಾವು ಸಂಗ್ರಹಣೆ ಮಾಡಿ ಒಂದು ಎಕರೆಯಲ್ಲಿ ಒಂದು ಸುಮಾರು 10-15 ಕಡೆ ಈ ಸ್ವಲ್ಪ ಸ್ವಲ್ಪ ಪ್ರಮಾಣದ ಮೀನಿನ ತ್ಯಾಜ್ಯ, ಆ ತ್ಯಾಜ್ಯದ ಮೇಲೆ ಸ್ವಲ್ಪ ಯಾವುದೇ ಒಂದು ರಾಸಾಯನಿಕ, ಉದಾಹರಣೆಗೆ ಒಂದು ಮ್ಯಾಲಾಥಿಯಾನ್ ಈ ಒಂದು ಕೀಟನಾಶಕವನ್ನು ಸುಮಾರು 2-3 ಮಿಲಿಯಷ್ಟು ಅದರಲ್ಲಿ ಸಿಂಪರಣೆ ಮಾಡಿ ಆ ಒಂದು ಮೀನಿನ ತ್ಯಾಜ್ಯವನ್ನು ಇಟ್ಟಾಗ ಇದು ಆ ಒಂದು ನೊಣಗಳನ್ನು ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡಿ ಅದನ್ನು ಸಾಯಿಸೋದ್ರಿಂದ ಬೆಳೆಯಲ್ಲಿ ಈ ಒಂದು ಕೀಟದ ಬಾಧೆಯನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೋದು. ಸೊ ಈ ರೀತಿಯಾಗಿ ಆ ಒಂದು ಜೋಳವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ, ಕಡಿಮೆ ಖರ್ಚಲ್ಲಿ ಜೋಳವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇನ್ನೊಂದು ಪ್ರಮುಖ ಬೆಳೆ ನಮ್ಮ ಈ ಒಂದು ಭಾಗದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಸೂರ್ಯಕಾಂತಿ. ಸೊ ಸೂರ್ಯಕಾಂತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಒಂದು ಬಹಳ ಪ್ರಮುಖವಾದಂತಹ ಬೆಳೆ. ಈ ಪ್ರಮುಖ ಬೆಳೆಯಲ್ಲಿ ನಮಗೆ ಈಗ ಈ ಒಂದು ಹಂತದಲ್ಲಿ ಬಾಧಿಸ್ತಾ ಇರತಕ್ಕಂಥದ್ದು ಎಲೆ ತಿನ್ನುವಂತಹ ಕೀಟ ಅಥವಾ ಎಲೆ ಮೇಲೆ ಬರ್ತಾ ಇರತಕ್ಕಂಥ ಹಲವಾರು ಕಂಬಳಿ ಹುಳಗಳು. ರೈತರು ತಾವೆಲ್ಲ ಗಮನಿಸಿರ್ತೀರಿ, ದೂರದಿಂದ ನೋಡಿದ್ರೆ ಈ ಕಂಬಳಿ ಹುಳ ಯಾವುದೇ ಒಂದು ಎಲೆಯ ಮೇಲುಗಡೆ ಇರ್ತದೆ, ಗುಂಪು ಗುಂಪಾಗಿರುತ್ತೆ, ಎಲೆಯ ನರವನ್ನು ಬಿಟ್ಟು ಇನ್ನೆಲ್ಲ ಭಾಗವನ್ನು, ಹಸಿರು ಭಾಗವನ್ನು ಕೆರೆದು ತಿಂತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ನಾವು ಈ ಹಂತದಲ್ಲಿ ಈ ಒಂದು ಕೀಟದ ನಿರ್ವಹಣೆಗೆ ಭಾಳಷ್ಟು ರೈತರಿಗೆ ನಾವು ಕಿವಿ ಮಾತು ಹೇಳೋದೇನಂತಂದರೆ, ನೀವು ಆ ಕಂಬಳಿ ಹುಳವನ್ನು ನೋಡಿ ಹಾಗೆ ಬಿಟ್ಟರೆ ಒಂದು 2 ದಿವಸದಲ್ಲಿ ಅದು ಇಡೀ ಹೊಲದ ತುಂಬ ಹರಡಿಬಿಡುತ್ತೆ. ಹರಡಿದ ಮೇಲೆ ನೀವು ಎಷ್ಟೇ 1000 ರೂಪಾಯಿದು ರಾಸಾಯನಿಕವನ್ನು ಸಿಂಪರಣೆ ಮಾಡಿದ್ರೂ ಸಹ ಆ ಕೀಟದ ನಿರ್ವಹಣೆ ಬಹಳ ಕಷ್ಟ ಸಾಧ್ಯ. ಹಾಗಾಗಿ ಆ ಕೀಟ ಇನ್ನೂ ಪ್ರಾರಂಭಿಕ ಹಂತದಲ್ಲಿ ಇದ್ದಾಗಲೇ ನಾವು ಅದನ್ನು ನಿರ್ವಹಣೆ ಮಾಡಬೇಕು. ಪ್ರಾರಂಭಿಕ ಹಂತ ಅಂತ ಹೇಳಿದ್ರೆ, ನೀವು ದಿನನಿತ್ಯ ಹೊಲಕ್ಕೆ ಹೋಗ್ತಕ್ಕಂಥ ಒಂದು ಅಭ್ಯಾಸವನ್ನು ಹೊಂದಿದ್ರೆ ನಿಮಗೆ ಆ ಒಂದು ಪತಂಗ ತತ್ತಿಯನ್ನು ಇಟ್ಟಿರುತ್ತೆ, ಎಲೆಯ ತಳಭಾಗದಲ್ಲಿ ತತ್ತಿಯನ್ನು ಇಟ್ಟಿರುತ್ತೆ, ಗುಂಪು ಗುಂಪಾಗಿರುತ್ತೆ, ಸುಮಾರು 600-700 ತತ್ತಿಯ ಒಂದು ಗುಂಪು, ಅದರ ಮೇಲುಗಡೆ ಒಂದು ಕಂದು ಬಣ್ಣದ ಕೂದಲಿನಿಂದ ಮುಚ್ಚಿರುತ್ತೆ. ಸೊ ನೀವು ಅದನ್ನು ಸುಲಭವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನಿಮ್ಮ ಹೊಲದ ಬದುವಿನ ಸುತ್ತ ಏನಾದರೂ ಔಡಲ ಗಿಡಗಳಿದ್ದರೆ, ಔಡಲ ಗಿಡದ ತಳಭಾಗದಲ್ಲಿ ಸಹ ಇದರ ತತ್ತಿಗಳಿರುತ್ತೆ. ಆ ತತ್ತಿಯ ಗುಂಪನ್ನು ಕಿತ್ತು ಕಾಲಲ್ಲಿ ಹೊಸಗೆ ಹಾಕೋದ್ರಿಂದ ಇಡೀ ಸಂತತಿಯನ್ನು ನಾವು ನಿರ್ನಾಮ ಮಾಡ್ಬೋದು. ನಮಗೆ ಆ ಒಂದು ತತ್ತಿಯ ಗುಂಪುಗಳು ಕಾಣಿಸ್ಲಿಲ್ಲ ಹೊಲದಲ್ಲಿ, ಆಮೇಲೆ ಗಮನಿಸಿದ್ರೆ ತತ್ತಿ ಒಡೆದು ಬಂದಂತಹ ಮರಿಗಳು ಯಾವುದೇ ಒಂದು ಎಲೆಯ ಮೇಲೆ ಕೂತ್ಕೊಂಡು ಅದರಲ್ಲಿರ್ತಕ್ಕಂಥ ಹಸಿರನ್ನೆಲ್ಲ ಕೆರೆದು ತಿಂದಿರುತ್ತೆ. ದೂರದಿಂದ ಸಹ ಆ ಒಂದು ನರವಾಗಿರ್ತಕ್ಕಂತಹ ಎಲೆ ದೂರಕ್ಕೆ ಗೋಚರ ಆಗುತ್ತೆ. ಸೊ ಅಂತಹ ಕೊಲ್ಲಿಗಳನ್ನು ನಾವು ಮುರಿದು ಅದನ್ನು ಆರಿಸಿ ಸುಲಭವಾಗಿ ಸಂಗ್ರಹಣೆ ಮಾಡಿ ಸುಟ್ಟರೂ ಸಹ ಅದರ ಸಂಪೂರ್ಣ ಸಂತತಿಯನ್ನು ನಾವು ನಾಶ ಮಾಡ್ಬೋದು ಯಾವುದೇ ಖರ್ಚಿಲ್ಲದೆ. ಇದನ್ನು ಮೀರಿ ನಾವು ಏನಾದರೂ ಅದನ್ನು ಹತೋಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ 1000 ರೂಪಾಯಿಗಳ ರಾಸಾಯನಿಕ ಬೇಕಾಗುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಒಂದು ಸೂರ್ಯಕಾಂತಿ ಬೆಳೆಗೆ ಯಾವುದೇ ರಾಸಾಯನಿಕದ ಸಿಂಪರಣೆ ಮಾಡಿದ್ರೂ ಸಹ, ಏಕೆಂದರೆ ಸೂರ್ಯಕಾಂತಿ ಹೂವು ಅನ್ನತಕ್ಕಂಥದ್ದು ಬಹಳ ಆಕರ್ಷಣೆ ಇರತಕ್ಕಂಥದ್ದು, ಹಲವಾರು ಪರಾಗಸ್ಪರ್ಶ ಕೀಟಗಳು ಅದಕ್ಕೆ ಬರ್ತಾ ಇರ್ತವೆ. ಹಾಗಾಗಿ ನೀವು ಯಾವುದೇ ರಾಸಾಯನಿಕವನ್ನು ಸಿಂಪರಣೆ ಮಾಡಿದರೆ ಕೇವಲ ಕೀಟಗಳಷ್ಟೇ ಸಾಯಲ್ಲ, ಈ ಒಂದು ಪರಾಗಸ್ಪರ್ಶ ಕೀಟಗಳು ಸಹ ಸಾಯ್ತಾ ಇರುತ್ತೆ. ಸೊ ಅವುಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ನಾವು ಸಾಯಂಕಾಲದ ವೇಳೆ ಅಥವಾ ಬೆಳಗ್ಗೆ ನಾವು ಯಾವುದೇ ರಾಸಾಯನಿಕವನ್ನು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಬೇಕಾದ್ರೆ ಮ್ಯಾಲಾಥಿಯಾನ್ 2 ml ಆಗಿರ್ಬೋದು ಅಥವಾ ಸ್ಪೈನೋಸೈಡ್ ಅಂತ ಸಿಗ್ತಕ್ಕಂತಹ ಇನ್ನೊಂದು ಕೀಟನಾಶಕ 0.3 ml ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪರಣೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡಿದರೂ ಸಹ ಬೇರೆ ಈ ಪರಾಗಸ್ಪರ್ಶಿ ಕೀಟಗಳಿಗೆ ಹಾನಿಯಾಗೋದನ್ನು ನಾವು ಕಾಣ್ತಾ ಇರ್ತೀವಿ. ಈ ಕಂಬಳಿ ಹುಳಗಳು ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ತೆವಳ್ಕೊಂಡು ಹೋಗ್ತಾ ಇರ್ತವೆ. ಸೊ ಅವುಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಬದುವಿನ ಸುತ್ತ ಸುಮಾರು 1.5 ಅಡಿ ಆಳದ ತೆಗ್ಗನ್ನು ನಾವು ಹೊಲದ ಸುತ್ತ ತೆಗಿಬೇಕು. ಆ ಒಂದು ತೆಗ್ಗಿಗೆ ಮ್ಯಾಲಾಥಿಯಾನ್ ಪುಡಿ ಅಂಗಡಿಯಲ್ಲಿ ಸಿಗುತ್ತೆ. ಆ ಮ್ಯಾಲಾಥಿಯಾನ್ ಪುಡಿಯನ್ನು ಒಂದು ಎಕರೆಗೆ ಸುಮಾರು 6-7 ಕೆ ಜಿಯಷ್ಟು ಈ ಬದುವಿನ ಸುತ್ತ ನಾವು ಸುರಿವಿದ್ದೆ, ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಕಂಬಳಿ ಹುಳುಗಳು ತೆವಳ್ಕೊಂಡು ಹೋಗಬೇಕಾದ್ರೆ ಆ ಕೀಟನಾಶಕ ಇದರ ಹೊಟ್ಟೆಯ ಸಂಪರ್ಕಕ್ಕೆ ಬಂದು ಆ ಕೀಡೆಗಳನ್ನು ಸಾಯಿಸಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಒಂದು ಎಚ್ಚರಿಕೆಯಲ್ಲಿ ಸಹ ನಾವು ಈ ಒಂದು ಕೀಡೆಯನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಪ್ರಮುಖ ಬೆಳೆ ಈಗ ನಮ್ಮ ಬೇಸಿಗೆಯಲ್ಲಿ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಅಥವಾ ಈಗಾಗಲೇ ಹಲವಾರು ಜನ ಈಗಾಗಲೇ ಬಿತ್ತನೆಯನ್ನು ಮಾಡಿರತಕ್ಕಂಥದ್ದು ಶೇಂಗಾ. ಸೊ ಈ ಒಂದು ಶೇಂಗಾ ಬೆಳೆಯನ್ನು ನಾವು ಗಮನಿಸಿದ್ದೆ ಆದರೆ ಮೊದಲಿಗೆ ಕಾಣಿಸ್ಕೊಳ್ತಕ್ಕಂಥದ್ದು ಸುರುಳಿ ಪೂಚಿ ಅಥವಾ ರಂಗೋಲಿ ಹುಳು ಅಂತ ಹೇಳ್ತೀವಿ. ಎಲ್ಲ ಬೊಬ್ಬೆಗಳನ್ನು ಏಳಿಸಿ ಬೊಬ್ಬೆಗಳ ಒಳಗೆ ಅಥವಾ ಹಸಿರಿನ ಒಳಗಡೆ ಅದು ಎಲೆಯ ಒಳಗಡೆ ಸುರಂಗವನ್ನು ತೋಡಿ ತಿಂತಕ್ಕಂಥದ್ದು. ಸೊ ಈ ಒಂದು ಸನ್ನಿವೇಶದಲ್ಲಿ ಭಾಳಷ್ಟು ಬಾಧೆಯನ್ನು ನೀಡತಕ್ಕಂಥದ್ದು. ಸೊ ಅವುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಬಾಧೆ ಬಹಳ ಇತ್ತಂತೇಳಿದರೆ ನಾವು ಸಾಧಾರಣವಾಗಿ ರೈತರಿಗೆ ಹೇಳ್ತಕ್ಕಂಥದ್ದು, ಒಂದು ಬಾರಿ ಕಂಟಿ ಅಥವಾ ಜಾಲಿ ಕಂಟಿಯನ್ನು ತಗೊಂಡು ಹೊಲದಲ್ಲಿ ಎಳೆಯಿರಿ, ಅದರಿಂದಾಗಿ ಎಲೆಗಳು ಹರಿದು ಕೀಟಗಳು ಹೊರಬರ್ತವೆ. ಅದಾದ ನಂತರ ನೀವು ಸ್ಪೈನೋಸೈಡನ್ನು 0.3 ಮಿಲಿ ಇರ್ಬೋದು ಅಥವಾ ಇಂಡಾಕ್ಸಕಾರ್ವ್ 0.3 ಮಿಲಿ ಇರ್ಬೋದು ಅಥವಾ ಫ್ಲೂಬೆಂಡಿಯಮೈಡ್ ಈ ಒಂದು ಕೀಟನಾಶಕವನ್ನು ನೀವು ಸಿಂಪರಣೆ ಮಾಡೋದ್ರಿಂದ ಯಥೇ ಭಾಳ ಯಶಸ್ವಿಯಾಗಿ ಈ ಒಂದು ಕೀಡಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ಒಂದು ಬೇಸಿಗೆಯ ಹಂಗಾಮಿನಲ್ಲಿ ನಮಗೆ ಪ್ರಮುಖವಾಗಿ ಕಾಣಿಸ್ತಕ್ಕಂಥದ್ದು ಥ್ರಿಪ್ಸ್ ನುಷಿ. ಭಾಳ ಬಿಳೆ ಬಣ್ಣದ ನುಷಿ ಎಲೆಯ ತುದಿ ಭಾಗದಲ್ಲಿ ಇರುತ್ತೆ. ಅದನ್ನು ನಾವು ಗಮನಿಸಿದ್ರೆ ಸೂರ್ಯನ ಬೆಳಕಲ್ಲಿ ಹಿಡಿದ್ರೆ ಬೆಳ್ಳಿ ಗೆರೆಯಂತೆ ಆ ಒಂದು ತಿಂದಿರೋದನ್ನು ಅಥವಾ ರಸ ಹೀರಿರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಇದು ಕೇವಲ ಬೆಳೆಯನ್ನಷ್ಟೇ ರಸ ಹೀರಿ ಹಾನಿ ಮಾಡೋದಲ್ಲ, ಹಲವಾರು ರೋಗಗಳನ್ನು ಅಂದರೆ ನಾವು ಈಗಾಗಲೇ ಹಸಿ ಸಾಯುವಂತಹ ರೋಗಗಳನ್ನು ಸಹ ಇದು ವರ್ಗಾವಣೆ ಮಾಡುತ್ತೆ. ಹಾಗಾಗಿ ಈ ಒಂದು ನುಷಿಯನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ನುಷಿಗೆ ಅಂತ ಇರತಕ್ಕಂತಹ ಕೀಟನಾಶಕಗಳಾದಂತಹ ಫಿಪ್ರೋನ್ ಇಲ್ಲಿದೆ. ಇದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಡೈಫೆನ್ಕೊನೋಜಾಲ್ ಅಂತ ಹೇಳ್ತೀವಿ ಅಥವಾ ಡಯಾಫೆಂಥ್ಯುರಾನ್ ಅಂತ ಹೇಳ್ತಕ್ಕಂತಹ ಕೀಟನಾಶಕ ಇದೆ. ಡಯಾಫೆಂಥ್ಯುರಾನ್ ಕೀಟನಾಶಕವನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ನುಷಿಯ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನೊಂದು ಇದೇ ಬೆಳೆಗೆ ಬಾಧಿಸ್ತಕ್ಕಂತಹ ಮತ್ತೊಂದು ಕೀಟ ಅಂತ ಹೇಳಿದರೆ ರಬ್ಬರ್ ಹುಳ ಅಥವಾ ಲದ್ದಿ ಹುಳ ಅಂತ ಹೇಳ್ತೀವಿ, ಎಲೆ ತಿನ್ನುವ ಕೀಟ ಅಂತ ಹೇಳ್ತೀವಿ, ಸ್ಪೋಡಾಪ್ಟರ್ ಅಂತ ಕರಿತೀವಿ. ಈ ಕೀಟವನ್ನು ನೀವು ಹಗಲು ಹೊತ್ತಲ್ಲಿ ನೀವು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ, ಮಣ್ಣಿನಲ್ಲಿ ಅವತ್ಕೊಂಡಿರುತ್ತೆ. ಕೇವಲ ರಾತ್ರಿಯ ವೇಳೆ ಹೊರಬಂದು ಆ ಒಂದು ಮುದುಡಿರತಕ್ಕಂತಹ ಶೇಂಗಾ ಎಲೆಯ ಮೇಲೆ ರಂಧ್ರಗಳನ್ನು ಕೊರೆದು ತಿನ್ನುವುದನ್ನು ನಾವು ಕಾಣ್ತಾ ಇರ್ತೀವಿ. ಸೊ ನಮಗೆ ಬೆಳಗ್ಗೆ ಹೊತ್ತು ನೋಡಿದಾಗ ಬರೀ ರಂಧ್ರಗಳು ಎಲೆಯೆಲ್ಲ ರಂಧ್ರಗಳನ್ನು ಕಾಣ್ತೀವಿ, ಆದರೆ ಯಾವುದೇ ಕೀಡೆ ಕಾಣೋದಿಲ್ಲ. ಅದೇ ರಾತ್ರಿ ವೇಳೆ ನೋಡಿದಾಗ ಆ ಒಂದು ಕೀಡೆಗಳನ್ನು ಸಹ ನಾವು ಗಮನಿಸ್ಬೋದು. ಸೊ ಈ ಒಂದು ಕೀಡೆಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ಭಾಳ ಶಕ್ತಿಯುತವಾದಂತಹ ಉಪಯೋಗ ಅಂತ ಹೇಳಿದರೆ, ಮೊದಲನೇದಾಗಿ ಆ ಒಂದು ಶೇಂಗಾ ಹೊಲದಲ್ಲಿ ಔಡಲ ಬೀಜಗಳನ್ನು ಬಿತ್ತೋದು. ಸುಮಾರು 15-20 ಔಡಲ ಗಿಡಗಳನ್ನು ಬೆಳೆಸೋದ್ರಿಂದ ತಾಯಿ ಪತಂಗ ಏನು ಬರುತ್ತೆ, ಸ್ಪೋಡಾಪ್ಟರ್ ಅಥವಾ ಎಲೆ ತಿನ್ನುವ ಕೀಟದ್ದು, ಅದರ ತತ್ತಿಗಳನ್ನು ನಾವು ಔಡಲ ಗಿಡದ ತಪ್ಪಲದ ಕೆಳಗಡೆ ನಾವು ಗಮನಿಸ್ಬೋದು. ಸೊ ಅಲ್ಲಿ ಸೂಕ್ಷ್ಮವಾಗಿ ನಾವು ಅದನ್ನು ಕಿತ್ತು ಹಾಕಿದಾಗ ಅಥವಾ ಅದನ್ನು ಸಾಯಿಸಿದಾಗ ಅದರ ವಂಶ ನಿರ್ವಂಶ ಆಗುತ್ತೆ. ಅಥವಾ ಆ ಒಂದು ತತ್ತಿಯಿಂದ ಹೊರಬಂದಂತಹ 1 ಅಥವಾ 2 ದಿನದ ಮರಿಗಳು ಆ ಔಡಲದ ಎಲೆಯ ಮೇಲೆ ಇರತಕ್ಕಂಥ ಹಸಿರಿನ ಪತ್ರ ಹರಿತನ್ನು ಹರಿದು ತಿಂತಾ ಇರ್ತವೆ. ಆ ಸಂದರ್ಭದಲ್ಲಿ ಸಹ ಅವುಗಳನ್ನು ಸಂಗ್ರಹಣೆ ಮಾಡಿ ಸುಟ್ಟು ನಾಶಪಡಿಸೋದ್ರಿಂದ ಅವುಗಳ ಸಂತತಿಯನ್ನು ನಾವು ಕಡಿಮೆ ಮಾಡ್ಬೋದು. ಅದಲ್ಲದೆ ಈಗಾಗಲೇ ಅದು ನಮಗೆ ಕಣ್ಣಿಗೆ ಅಗೋಚರವಾಗಿ ಈಗಾಗಲೇ ಬೆಳೆಯನ್ನು ಹಾನಿ ಮಾಡ್ತಾ ಇದೆ ಅಂತಂದಾಗ ಯಾವುದೇ ಒಂದು ಸಂಪರ್ಕ ಕೀಟನಾಶಕಗಳು ಹಸಿರು ಚಿಹ್ನೆಯಲ್ಲಿರ್ತಕ್ಕಂತಹ ಫ್ಲೂಬೆಂಡಿಯಮೈಡ್ ಇರ್ಬೋದು, ಕ್ಲೋರಾಂಟ್ರಿನಿಲಿಪ್ರೋಲ್ ಇರ್ಬೋದು ಅಥವಾ ಸ್ಪೈನೋಸೈಡ್, ಈ ಮೂರು ಕೀಟನಾಶಕದಲ್ಲಿ ಯಾವುದಾದರೂ ಕೀಟನಾಶಕವನ್ನು ಸಾಯಂಕಾಲದ ವೇಳೆಯಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಬೆಳೆಗೆ ಬರತಕ್ಕಂತಹ ಈ ಕೀಟವನ್ನು ನಿರ್ವಹಣೆ ಮಾಡ್ಬೋದು. ಅಥವಾ ವಿಷಪಾಷಾಣದ ಬಳಕೆಯನ್ನು ಮಾಡೋದ್ರಿಂದ ಈಗಾಗಲೇ ಈ ಒಂದು ಭಾಗದಲ್ಲಿ ಪ್ರಚಲಿತವಾಗಿದೆ. ಈ ವಿಷಪಾಷಾಣವನ್ನು ಸುಮಾರು 1 ಎಕರೆಗೆ 20 ಕೆಜಿಯ ಅಕ್ಕಿ ತೌಡಬೇಕಾಗುತ್ತೆ, 3-4 ಕೆಜಿ ಬೆಲ್ಲ ಬೇಕಾಗುತ್ತೆ, 3-4 ಲೀಟರ್ ನೀರು ಬೇಕಾಗುತ್ತೆ, ಹಾಗೂ ಪ್ರತಿ ಎಕರೆಗೆ 250 ಮಿಲಿಯಷ್ಟು ಮಾನೋಕ್ರೋಟೋಫಾಸ್ ಅಥವಾ ನುವಾಕ್ರಾನ್ ಅಂತ ಏನು ಲಭ್ಯ ಇದೆ ಆ ಒಂದು ಕೀಟನಾಶಕ ಮಾನೋಕ್ರೋಟೋಫಾಸ್ ಕೀಟನಾಶಕವನ್ನು ಮಿಶ್ರಣ ಮಾಡಿ ಈ ಎಲ್ಲ ಕೀಟನಾಶಕಗಳು ಅಥವಾ ಇತ್ತೀಚೆಗೆ ಮಾನೋಕ್ರೋಟೋಫಾಸ್ ಹಲವಾರು ಕಡೆ ಲಭ್ಯ ಇಲ್ಲದೇ ಇದ್ದರೆ ಥಯೋಡಿಕಾರ್ಬ್ ಅಂತಕ್ಕಂಥ ಕೀಟನಾಶಕವನ್ನು ಪ್ರತಿ ಕೆಜಿ ಒಂದು ತೌಡಿಗೆ 10 ಗ್ರಾಂನಂತೆ ಥಯೋಡಿಕಾರ್ಬ್ ಕೀಟನಾಶಕವನ್ನು ಸಹ ನಾವು ಮಿಶ್ರಣ ಮಾಡ್ಕೋಬೋದು. ಸೊ ಈ ಎಲ್ಲ ಕೀಟನಾಶಕ ಬೆಲ್ಲ ಮತ್ತು ತೌಡಿನ ಮಿಶ್ರಣವನ್ನು ಒಂದು ಪ್ಲಾಸ್ಟಿಕ್ ಬ್ಯಾರಲ್ನಲ್ಲಿ ನಾವು ತುಂಬಿಸಿ ಅದರಲ್ಲಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಸುಮಾರು 24 ಗಂಟೆಗಳ ಕಾಲ ಅದನ್ನು ಕಳೀಲಿಕ್ಕೆ ಬಿಡಬೇಕು. ಸೊ ಆ ರೀತಿ ಬಿಟ್ಟಾಗ ಬೆಲ್ಲದ ಒಂದು ರಸ ತೌಡಿನಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲವೂ ಚೆನ್ನಾಗಿ ಹದ ಪ್ರಮಾಣದಲ್ಲಿ ಬೆರೆತು ಈ ಕೀಟನಾಶಕದ ಕಟು ವಾಸನೆಯನ್ನು ನಿವಾರಿಸುತ್ತೆ. ತದನಂತರ ನಾವು 24 ಗಂಟೆಗಳ ಆದಮೇಲೆ ಅವುಗಳನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಸಾಲಿನಲ್ಲಿ ಅಲ್ಲಲ್ಲಿ ಹರಡೋದ್ರಿಂದ ಈ ಒಂದು ರಸ ತಿನ್ನುವ ಅಥವಾ ಎಲೆ ತಿನ್ನುವ ಕೀಟದ ಕೀಡೆಗಳು ರಾತ್ರಿಯ ವೇಳೆ ಮಣ್ಣಿಂದ ಹೊರಗಡೆ ಬಂದು ಈ ಉಂಡೆಗಳ ವಾಸನೆಗೆ ಆಕರ್ಷಣೆಗೊಂಡು ಅದನ್ನು ತಿಂತವೆ. ಅದರಲ್ಲಿರ್ತಕ್ಕಂತಹ ರಾಸಾಯನಿಕ ಪರಿಣಾಮದಿಂದ ಆ ಕೀಡೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ರೀತಿಯಾಗಿ ಪ್ರಮುಖ ಬೆಳೆಗಳಿಗೆ ಬರ್ತಕ್ಕಂತಹ ಕೀಟಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ನಾವು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ರೈತ ಬಾಂಧವರಿಗೆ ಹೇಳ್ತಕ್ಕಂಥದ್ದು, ಪ್ರತಿಯೊಂದು ಬೆಳೆಗೂ ನಾವು ಯಾವುದೇ ಒಂದು ಬೆಳೆಯನ್ನು ಮಾಡ್ತೀವಿ ಅಂತಂದಾಗ ಹಲವಾರು ಖರ್ಚಿಲ್ಲದ ಕ್ರಮಗಳು ಇವತ್ತು ಲಭ್ಯ ಇದೆ. ಸೊ ಆ ಒಂದು ಕ್ರಮಗಳಲ್ಲಿ ಭಾಳ ಮುಖ್ಯವಾಗಿ ಆಳವಾದ ಮಾಗಿ ಉಳುಮೆ ಇರ್ಬೋದು, ಆ ಬೆಳೆಗಳಿಗೆ ಬೇಕಾದಂತಹ ಒಂದು ನಿರೋಧಕ ತಳಿಗಳಿರ್ಬೋದು, ಯಾವುದೇ ಒಂದು ಪ್ರಮುಖ ಕೀಟ ಮತ್ತು ರೋಗಕ್ಕೆ ಲಭ್ಯ ಇರತಕ್ಕಂತಹ ನಿರೋಧಕ ತಳಿಗಳಿರ್ಬೋದು, ಭಾಳ ಉತ್ತಮ ಗುಣಮಟ್ಟದ ರೋಗ ಅಥವಾ ಕೀಟ ರಹಿತವಾದಂತಹ ಬೀಜಗಳನ್ನು ಆಯ್ಕೆ ಮಾಡೋದಿರ್ಬೋದು, ಭಾಳ ಪ್ರಮುಖವಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಈಗಾಗಲೇ ನಾವು ಶೇಂಗಾ ಕೇಳಿದ್ವಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ಬೇಸಿಗೆ ಬಂತು ಅಂತ ಹೇಳಿದರೆ ಅದರಲ್ಲಿ ಗೊಣ್ಣೆ ಹುಳುವಿನ ಒಂದು ಬಾಧೆ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಬಾಧೆಯನ್ನು ನಾವು ನಿಯಂತ್ರಣ ಮಾಡಬೇಕಂತೇಳಿದರೆ ಕ್ಲೋರೋಪೈರಿಫಾಸ್ ಅಂತಕ್ಕಂತಹ ಒಂದು ರಾಸಾಯನಿಕದಿಂದ ಸುಮಾರು 1 ಕೆಜಿ ಬೀಜಕ್ಕೆ 12 ಮಿಲಿಯಂತೆ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತಿದ್ದೇ ಆದರೆ ಆ ಒಂದು ಹುಳುವಿನ ಬಾಧೆಯನ್ನು ನಾವು ಮಣ್ಣಲ್ಲಿ ಕಡಿಮೆ ಮಾಡಿಕೊಳ್ಬೋದು. ಈಗಾಗಲೇ ಅದರ ಒಂದು ಬಾಧೆ ಇದೆ ಅಂತ ಹೇಳಿದರೆ ಗೊಣ್ಣೆ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮೆಟರೈಸಿಯಂ ಅಂತಕ್ಕಂತಹ ಒಂದು ಜೈವಿಕ ಕೀಟನಾಶಕ ನಮ್ಮಲ್ಲಿ ಲಭ್ಯ ಇದೆ. ಅದು ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಸಹ ಸಿಗುತ್ತೆ. ಈ ಒಂದು ಜೈವಿಕ ಕೀಟನಾಶಕವನ್ನು ತಂದು ಮಣ್ಣಿಗೆ ಸೇರಿಸೋದ್ರಿಂದ ಈ ಒಂದು ಗೊಣ್ಣೆ ಹುಳುವಿನ ಬಾಧೆಯನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಸುಮಾರು ಪ್ರತಿ ಒಂದು ಎಕರೆಗೆ ಸುಮಾರು 8-10 ಕೆಜಿಯಷ್ಟು ಮೆಟರೈಸಿಯಂ ಈ ಒಂದು ಶಿಲೀಂದ್ರನಾಶಕ ಬೇಕಾಗುತ್ತೆ. ಆದರೆ ನಮಗೆ ರೈತರಿಗೆ ಸಮಯ ಇತ್ತು ಅಂತ ಹೇಳಿದ್ರೆ ಕೇವಲ 1 ಕೆಜಿಯನ್ನು ತಂದು 1 ಕ್ವಿಂಟಾಲ್ನಷ್ಟು ಅಂದರೆ 100 ಕೆಜಿಯಷ್ಟು ಸಗಣಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ನೀರು ಚುಮುಕಿಸಿ 15 ದಿವಸಗಳ ಕಾಲ ಅದನ್ನು ಒಂದು ನೆರಳಿನಲ್ಲಿ ಇಟ್ಟರೆ ಈ ಒಂದು ಶಿಲೀಂದ್ರ ತಾನಾಗಿ ಅಭಿವೃದ್ಧಿಯಾಗಿ 1 ಕೆಜಿ ಇದ್ದಿದ್ದು 100 ಕೆಜಿಯಷ್ಟು ಬೆಳೆಯುತ್ತೆ. ಸೊ ಅದನ್ನು ನಾವು ಸಾಲುಗಳಲ್ಲಿ ಹಾಕಿದಾಗ ಸಹ ಕಡಿಮೆ ಖರ್ಚಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಬೆಳೆಗಳಿಗೂ ಸಹ ತನ್ನದೇ ಆದಂತಹ ಬೀಜೋಪಚಾರ ಇದೆ. ಆ ಬೀಜೋಪಚಾರದ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಸಹ ರೈತರು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಬೋದು. ಮತ್ತು ಪ್ರತಿಯೊಂದು ಬೆಳೆಗೂ ಸಹ ತನ್ನದೇ ಆದಂತಹ ಬಲೆ ಬೆಳೆಗಳಿದೆ. ಯಾವುದೇ ಒಂದು ಕೀಟವನ್ನು ಆಕರ್ಷಣೆ ಮಾಡಲಿಕ್ಕೆ ಬಲೆ ಬೆಳೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಚೆಂಡು ಹೂವು ಇರ್ಬೋದು ಅಥವಾ ಬೇರೆ ದ್ವಿದಳ ಧಾನ್ಯ ಬೆಳೆಗಳಾದಂತಹ ಉದ್ದು, ಹೆಸರು, ಅಲಸಂದೆ ಇರ್ಬೋದು. ಈ ಥರದ ಬೆಳೆಗಳನ್ನು ನಾವು ಬಲೆ ಬೆಳೆಯಾಗಿ ಬೆಳೆಸೋದ್ರಿಂದ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಅಲ್ಲದೆ ಬಲೆಗಳು, ಮೋಹಕ ಬಲೆಗಳು ಮತ್ತು ಅಂಟು ಬಲೆಗಳಂತ ಹೇಳ್ತೀವಿ, ಪ್ರತಿಯೊಂದು ಕೀಟಕ್ಕೂ ತನ್ನದೇ ಆದಂತಹ ಮೋಹಕ ಬಲೆಗಳು ಲಭ್ಯ ಇದೆ. ಅದೇ ಥರ ಬಿಳಿ ನುಷಿಯನ್ನು ನಿರ್ವಹಣೆ ಮತ್ತು ಆಕರ್ಷಣೆ ಮಾಡಲಿಕ್ಕೆ ನೀಲಿ ಅಂಟು ಬಲೆ, ಮೈಟ್ ನುಷಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟು ಬಲೆ ಅಥವಾ ಬಿಳಿ ಅಂಟು ಬಲೆ ಇದೆ, ಬಿಳಿ ನೊಣಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟು ಬಲೆ ಲಭ್ಯ ಇದೆ. ಸೊ ಈ ರೀತಿಯಾಗಿ ಒಂದೊಂದು ವರ್ಣಕ್ಕೆ ತಕ್ಕಂತೆ ಕೀಟಗಳು ಆಕರ್ಷಣೆಯಾಗುತ್ತೆ. ಸೊ ಅಂತಹ ಅಂಟು ಬಲೆಗಳನ್ನು ಹಾಕೋದ್ರಿಂದ ಸಹ ಅತ್ಯಂತ ಕಡಿಮೆ ಖರ್ಚಲ್ಲಿ ನಾವು ಕೀಟವನ್ನು ನಿರ್ವಹಣೆ ಮಾಡ್ಬೋದು. ಇದೆಲ್ಲವೂ ಆಗಿ ಈ ಎಲ್ಲ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ ಮೇಲೂ ಸಹ ಕೀಟಗಳು ನಮ್ಮ ಹೊಲದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಭಾಳ ನೇರವಾಗಿ ಆ ಕೀಟಗಳಿಗೋಸ್ಕರನೇ ರೂಪಿಸಿರ್ತಕ್ಕಂಥ ಹಲವಾರು ಕೀಟನಾಶಕಗಳು ಹಸಿರು ಪಟ್ಟಿಯಲ್ಲಿ ಲಭ್ಯ ಇರುತ್ತೆ. ಅಂತಹ ಕೀಟನಾಶಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಒಂದು ಪ್ರಮಾಣದಲ್ಲಿ ಶಿಫಾರಸು ಮಾಡಿದಂತಹ ನೀರನ್ನು ಬಳಕೆ ಮಾಡಿ ಬೆಳಗ್ಗೆ ಅಥವಾ ಸಾಯಂಕಾಲ 3 ಗಂಟೆಯ ನಂತರ ನಾವು ಸಿಂಪರಣೆಯನ್ನು ಮಾಡೋದರಿಂದ ಸಹ ಭಾಳ ಯಶಸ್ವಿಯಾಗಿ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ರೈತರು ಹೆಚ್ಚಿನ ಒಂದು ಆರ್ಥಿಕವಾಗಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೆಚ್ಚು ಹೆಚ್ಚು ಇವತ್ತು ನಮ್ಮಲ್ಲಿ ಇರ್ತಕ್ಕಂತಹ ಜೈವಿಕ ಗೊಬ್ಬರಗಳಾಗಲಿ, ಜೈವಿಕ ಕೀಟನಾಶಕಗಳಾಗಲಿ, ಅಥವಾ ನಮ್ಮಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಬೇವಿನ ಮೂಲದ ಎಣ್ಣೆಗಳನ್ನು ಬಳಕೆ ಮಾಡೋದರಿಂದ, ಬೇವಿನ ಮೂಲದ ಕಷಾಯವನ್ನು ಬಳಕೆ ಮಾಡೋದರಿಂದ, ಅದೇ ರೀತಿಯಾಗಿ ರೈತರಿಗೆ ಮತ್ತೆ ಸರಳವಾಗಿ ಸಿಗ್ತಕ್ಕಂತಹ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಕಷಾಯವನ್ನು ಬಳಕೆ ಮಾಡೋದರಿಂದ ಸಹ ಹಲವಾರು ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರೈತರು ಹೆಚ್ಚು ಹೆಚ್ಚು ಇಂತಹ ಖರ್ಚಿಲ್ಲದ ಪರಿಸರ ಸ್ನೇಹಿ ವಿಧಾನಗಳನ್ನು ಅನುಸರಿಸೋದ್ರ ಮುಖಾಂತರ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತೇಳಿದ್ರೆ ಸೂರ್ಯಕಾಂತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಅಥವಾ ನಮ್ಮಲ್ಲಿ ಬೆಳೀತಕ್ಕಂತಹ ಸಾಸಿವೆ ಇರ್ಬೋದು, ಬೇರೆ ಎಲ್ಲ ದ್ವಿದಳ ಧಾನ್ಯಗಳಿರ್ಬೋದು, ಇಂತಹ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನು ಹೆಚ್ಚು ಮಾಡಲಿಕ್ಕೆ ಜೇನು ಕುಟುಂಬಗಳು ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಈ ಒಂದು ಜೇನಿನ ಕುಟುಂಬಗಳನ್ನು ಇಡೋದ್ರಿಂದ 20-35% ಕೆಲವು ಈ ತರಕಾರಿ ಬೆಳೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸೌತೆ ಜಾತಿಯ ಬಳ್ಳಿ ಬೆಳೆಗಳಲ್ಲಿ 100%+ ಲಾಭ, ಇಳುವರಿಯಲ್ಲಿ ಹೆಚ್ಚಳ ಆಗೋದನ್ನು ನಾವು ಜೇನು ಪೆಟ್ಟಿಗೆಯ ಪರಾಗಸ್ಪರ್ಶದಿಂದ ಪಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಹೊಲಗಳಲ್ಲಿ ಹೆಚ್ಚು ಹೆಚ್ಚು ಜೇನನ್ನು ಪ್ರೋತ್ಸಾಹ ಮಾಡಿ ಆ ಒಂದು ಜೇನಿನ ಸಂತತಿಯನ್ನು ಉಳಿಸ್ಕೊಂಡ್ರೂ ಸಹ ಹೆಚ್ಚಿನ ಲಾಭ ಪಡ್ಕೊಳ್ಬೋದು ಅಂತ ಹೇಳ್ತಾ, ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9001405705. ಮತ್ತೊಮ್ಮೆ 9001405705. ಈ ಒಂದು ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಎಲ್ಲ ಕೇಳುಗ ಆತ್ಮೀಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇದುವರೆಗೆ ಸಸ್ಯ ಸಂರಕ್ಷಣೆ ಕುರಿತು ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ಪ್ರಕಟಣೆ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹವಾಮಾನ ವರದಿಯನ್ನು ಕೇಳೋಣ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಜಿಲ್ಲೆಯಾದ್ಯಂತ ಮಳೆಯ ಮುನ್ಸೂಚನೆ ಮತ್ತು ಕಳೆದ ವಾರದಲ್ಲಿ ಆದ ಒಂದು ಹವಾಮಾನದ ಸಿಚುವೇಶನ್ ಮತ್ತು ಈ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಹಿಂಗಾರಿನ ಹಂಗಾಮಿನಲ್ಲಿ ಅಷ್ಟೊಂದು ಮಳೆ ಒಂದು ಕೊರತೆ ಆಗ್ತಾ ಇದೆ, ಯಾಕಂದ್ರೆ ಮಳೆ ಆಗಿಲ್ಲ ನಮಗೆ. ಸೊ ಈಗೇನಪ್ಪಾ ಅಂತಂದ್ರೆ, ಈಗ ಹಿಂಗಾರಿನ ಬೆಳೆಗಳಾದ ಕಡ್ಲಿ ಮತ್ತು ಜೋಳ ಈ ಒಂದು ಬೆಳೆಗಳಿಗೆ ತೇವಾಂಶದ ಕೊರತೆ ಇದೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮಣ್ಣಿನಲ್ಲಿ ಇರುವ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಅವು ಏನಪ್ಪಾ ಅಂತಂದ್ರೆ, ನಾವು ರಿಪೀಟೆಡ್ ಆಗಿ ಇಂಟರ್ ಕಲ್ಟಿವೇಷನ್ ಅಂದ್ರೆ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಆ ಕಸದ ಒಂದು ಹೊದಿಕೆಯನ್ನ ಹಾಕ್ತಾ ಇರಬೇಕು. ಸೊ ಈ ರೀತಿ ಹಾಕುವುದರಿಂದ ಏನಾಗುತ್ತೆ, ನಮ್ಗೆ ಮಣ್ಣಿನಲ್ಲಿರುವ ತೇವಾಂಶ ಆವಿಯಾಗಿ ಹೋಗದೇ ಇರುವ ಹಾಗೆ ಕಾಪಾಡಿಕೊಂಡು ಬೆಳೆಗೆ ಅನುಕೂಲ ಆಗ್ತಾ ಇದೆ. ಹಾಗೇನೆ ನಾವು ಲಾಸ್ಟ್ ಒಂದು ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ, ಈಗ ಕಡಿಮೆ ಉಷ್ಣಾಂಶದಲ್ಲಿಯೂ ಸಹ ನಮ್ಗೆ ಅಷ್ಟೊಂದು ಇಳಿಕೆ ಆಗಿ ಕಂಡು ಬರ್ತಾ ಇಲ್ಲ, ಅದು ಮಾಮೂಲಿ ಆಗಿದೆ. ಸೊ ಈಗ ನಮ್ಗೆ ಹಿಂಗಾರಿನ ಬೆಳೆಗಳಿಗೆ ಸ್ವಲ್ಪ ಕಡಿಮೆ ಉಷ್ಣಾಂಶ ಅಂದ್ರೆ ರಾತ್ರಿ ಉಷ್ಣಾಂಶದಲ್ಲಿ ಇಳಿಕೆ ಆದ್ರೆ ಅವಕ್ಕೆ ಅನುಕೂಲನೇ ಅಂತ ಹೇಳಬಹುದು. ಹಾಗೇನೆ ನಮ್ಗೆ ಈಗ ಹತ್ತಿ ಬಿಡಿಸುವ ಕಾರ್ಯ ನಡೀತಾ ಇದೆ. ಆಲ್ರೆಡಿ ಎಲ್ಲೆಲ್ಲಿ ಹತ್ತಿ ಬಿಡಿಸಿದ ರೈತ ಬಾಂಧವರು ಆ ಒಂದು ಏನಾಗುತ್ತೆ, ಹತ್ತಿ ಕಟ್ಟಿಗೆಯನ್ನ ತಾವು ಸುಡದೇನೆ ಆ ಒಂದು ಕಸನ ನಾವು ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸ್ಬೇಕು. ಸೊ ಹಾಗೇನೆ ಹತ್ತಿ ಬಿಡಿಸುವ ರೈತ ಬಾಂಧವರು ಈ ಮುಂದಿನ ವಾರದಲ್ಲಿ ನಮಗೆ ಯಾವುದೇ ಒಂದು ಮಳೆ ಬರುವ ಸಾಧ್ಯತೆಗಳಿಲ್ಲ, ಮೋಡ ಮುಸುಕಿದ ವಾತಾವರಣ ಸಹ ಇರುವುದಿಲ್ಲ. ಸೊ ಆದ ಕಾರಣ ತಾವು ಹತ್ತಿ ಬಿಡಿಸುವ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ರಿ. ಆಮೇಲೆ ಕಡ್ಲಿ ಬೆಳೆಯುವ ಸುಮಾರು ಒಂದೂವರೆ ತಿಂಗಳು ಅಥವಾ 45 ದಿವಸದ ಒಂದು ಏನರ ಬೆಳೆ ಇತ್ತಪ್ಪ ಅಂತಂದ್ರೆ, ಅದಕ್ಕೆ ನಾವು ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬಹುದು. ಅದು ಎಷ್ಟಪ್ಪ ಅಂತಂದ್ರೆ, 2 ಮಿಲಿಲೀಟರ್ ಅನ್ನ ಸುಮಾರು 100 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಹಾಗೇನೆ ಈಗ ಅದರಲ್ಲಿ ನಾವು ಕುಡಿ ಚೂಟುವುದಂತ ಹೇಳ್ತೀವಿ ಕಡ್ಲಿ ಬೆಳೆಯಲ್ಲಿ. ಸೊ ಅಂದ್ರೆ ತುದಿಯನ್ನ ನಾವು ಚೂಟಿದ್ರೆ ಏನಾಗುತ್ತೆ, ಅದು ಪೊಂಗಲಗಳ ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಆಮೇಲೆ ನಾವು ಕಡ್ಲಿಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ಒಂದು ಬೆಳೆಯ ಒಂದು ವೇಗವರ್ಧಕವಾಗಿ ಚಿಕ್ಪಿ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡ್ಬೇಕು. ಅದು ಎಷ್ಟಪ್ಪ ಅಂತಂದ್ರೆ, 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕು 1 ಲೀಟರ್ ನೀರಿಗೆ. ಅದು ಇಲ್ಲಪ್ಪ ಅಂತಂದ್ರೆ, ನಾವು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಡ್ರೈ ಕಂಟೈನರ್ ಅನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೇಕು. ಇದರಿಂದ ಹೆಚ್ಚಿನ ಇಳುವರಿ ಬರ್ತೈತೆ. ಹಾಗೇನೆ ಈ ಸಿಂಪರಣೆಯನ್ನ ನಾವು 15 ದಿವಸಗಳ ಹಂತದಲ್ಲಿ ಮತ್ತೊಮ್ಮೆ ಸಿಂಪರಣೆಯನ್ನ ಮಾಡ್ಬೇಕು. ಮತ್ತೆ ಈಗ ತೊಗರಿ ಬೆಳೆಯಲ್ಲಿ ನಾವು ಆಲ್ರೆಡಿ ರಾಶಿ ಮಾಡುವ ಒಂದು ಹಂತದಲ್ಲಿದೆ. ಆಮೇಲೆ ರಾಶಿ ಆದ ತಕ್ಷಣ ಆ ಒಂದು ತೊಗರಿ ಕಸವನ್ನ ತಾವು ಸುಡಬಾರದು. ಅದನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ, ಮುಂದಿನ ಒಂದು ಕಾಂಪೋಸ್ಟ್ ಅಥವಾ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಡ್ರಿ. ಮತ್ತೆ ಹಿಂಗಾರಿನ ಜೋಳಲ್ಲಿ ನಾವು ಈಗ ಒಂದು 35 ಅಥವಾ 40 ದಿವಸದ ಒಂದು ಬೆಳೆಯಲ್ಲಿ ನಾವು 3% ಪಂಚಗವ್ಯನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಸಿಂಪರಣೆ ಮಾಡೋದ್ರಿಂದ ಒಂದು ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತದೆ. ಹಾಗೇನೆ ಈಗ ಹಿಂಗಾರಿನ ಜೋಳದಲ್ಲಿಯೂ ಸಹ ನಾವು ಒಂದು ಮಣ್ಣಿನಲ್ಲಿರುವ ತೇವಾಂಶದ ಕೊರತೆ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಎಡೆಕುಂಟೆಗಳನ್ನ ಹೊಡಿತಾ ಇರ್ರಿ ಮತ್ತು ಕಸದ ಹೊದಿಕೆಯನ್ನ ಹಾಕಿ ನಾವು ಮಣ್ಣಿನಲ್ಲಿರೋ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳೋ ಹಾಗೆ ಕ್ರಮ ಕೈಗೊಳ್ಬೇಕಾಗತ್ತೆ. ಆಮೇಲೆ ಜೋಳದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಸುಳಿ ನೊಣದ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ 2 ಮಿಲಿಲೀಟರ್ ಪ್ರೊಫ್ನಾಫಾಸ್ ಅನ್ನ ನಾವು ಸಿಂಪರಣೆ ಮಾಡಬೇಕು, ಇಲ್ಲಾಂದ್ರೆ 2 ಮಿಲಿಲೀಟರ್ ಕ್ಲೋರೋಪೈರಿಪಾಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು 12 ರಿಂದ 14 ದಿನಗಳ ಅಂತರದಲ್ಲಿ ಈ ಒಂದು ಸಿಂಪರಣೆ ಮಾಡಿದರೆ ಸುಳಿ ನೊಣದ ಬಾಧೆಯಿಂದ ನಮ್ಮ ಜೋಳವನ್ನ ನಾವು ಕಾಪಾಡಿಕೊಳ್ಳಬಹುದು. ಹಾಗೇನೆ ಶೇಂಗಾ ಕಟಾವು ಆಲ್ರೆಡಿ ಆಗಿದೆ, ಸೊ ಅದನ್ನ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ ಮುಂದಿನ ಒಂದು ಸೀಸನ್ಗೆ ಶೇಖರಿಸ್ಲಿಕ್ಕೆ ತಾವು ಚೆನ್ನಾಗಿ ಒಣಗಿ ಶೇಖರಿಸಿಟ್ಕೊಳ್ರಿ. ಹಾಗೇನೆ ಸೂರ್ಯಕಾಂತಿಯಲ್ಲಿ ನಮ್ಗೆ ಬೂದಿ ರೋಗ ಏನರ ಕಂಡು ಬಂತಂತಂದ್ರೆ ಈ ಮೋಡ ಮುಸುಕಿದ ವಾತಾವರಣದಿಂದ ಬರ್ತಾ ಇರುತ್ತೆ. ಆದ್ರೆ ಈಗ ಆ ರೀತಿ ಒಂದು ಮೋಡ ಮುಸುಕಿದ ವಾತಾವರಣದಲ್ಲಿ ಮತ್ತು ತುಂತುರು ಮಳೆ ಆತರ ಯಾವುದೇ ಬರುವ ಸಾಧ್ಯತೆಗಳಿಲ್ಲ. ಎಲ್ಲಾದರೂ ಈ ತರ ಕಾಣಿಸ್ಕೊಂಡ್ರೆ 1 ml ಡೈಫೆನ್ ಕೊನೋಜಲ್ ಅನ್ನ ತಾವು ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 0.5 ಗ್ರಾಂ ಮೈಕ್ಲೋಬ್ಯೂಟನಿಲ್ 10 WP ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗ ಸಮ್ಮರ್ ನಲ್ಲಿ ಸೂರ್ಯಕಾಂತಿ ಹಾಕ್ತಾ ಇರ್ತಾರೆ, ಆ ಒಂದು ಬೇಸಿಗೆ ಬೆಳೆಯಲ್ಲಿ ಸೂರ್ಯಕಾಂತಿ ಹಾಕ್ಬೇಕಾದ್ರೆ ತಾವು ರಸಗೊಬ್ಬರಗಳನ್ನೇನು ಹಾಕ್ತಾ ಇರ್ತೀರಾ, ಅದರ ಜೊತೆಗೆ 4 ಗ್ರಾಂ ಸತುವಿನ ಸಲ್ಫೇಟ್ ಅನ್ನ ನಾವು ಎಕರೆಗೆ ಹಾಕಿದರೆ ಉತ್ತಮ ಇಳುವರಿ ಬರಲು ಸಹಾಯವಾಗುತ್ತೆ. ನಾವು ಭತ್ತದಲ್ಲಿ ಈಗ 2ನೇ ಬೆಳೆಯಾಗಿ ಏನು ಹಾಕ್ತಾ ಇರ್ತೀರಾ, ಸೊ ಈ ರೀತಿ ಮಾಡುವುದರಲ್ಲಿ ಅದನ್ನ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಭತ್ತದ ಕಟಾವಿನ ನಂತರ ಆಲ್ರೆಡಿ ಕಟಾವು ಮಾಡಿದ ಒಂದು ಹೊಲ ಗದ್ದೆಗಳಲ್ಲಿ ಏನ್ ಮಾಡ್ಬೇಕು, 2ನೇ ಬೆಳೆ ಹಾಕದೇ ಇರುವ ಒಂದು ಲೇಟ್ ಆಗ್ತಿತ್ತಪ್ಪ ಅಂತಂದ್ರೆ ಕಟಾವಾದ ಒಂದು ಹೊಲದಲ್ಲಿನ ಪೋಷಕಾಂಶಗಳಲ್ಲಿ ಮತ್ತು ತೇವಾಂಶವನ್ನು ಅದನ್ನು ಚೆನ್ನಾಗಿ ಉಪಯೋಗಿಸಿ ಮಾಡುವುದರ ಸಲುವಾಗಿ ನಾವು ಸಾಸಿವೆಯನ್ನ ಹಾಕಬಹುದು. ಸೊ ಈ ರೀತಿ ಸಾಸಿವೆ ಹಾಕುವುದರಿಂದ ನಮ್ಗೆ ಅಲ್ಲಿ ಒಂದು ಒಳ್ಳೆಯ ಏನು ಲಾಭ ಆಗ್ತೈತೆ. ಆಮೇಲೆ ಮೆಣಸಿನ ಗಿಡದಲ್ಲಿ ಬಹುತೇಕ ಕಟಾವಿನ ಒಂದು ಹಂತದಲ್ಲಿದೆ, ಮೆಣಸಿನಕಾಯಿ ಬಿಡಿಸುವ ಒಂದು ಹಂತದಲ್ಲಿದೆ. ಸೊ ಇದನ್ನ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಮೆಣಸಿನ ಗಿಡದಲ್ಲಿ ಬೂದಿ ರೋಗ ಕಾಣಿಸಿಕೊಂಡ್ರೆ ತಾವು ಮೈಕ್ಲೋಬ್ಯೂಟನಿಲ್ 0.4 ಗ್ರಾಂ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಈಗ ಮಾವಿನ ಒಂದು ಬೆಳೆಗೆ ಬಂದ್ರೆ ಬೂದಿ ರೋಗ ಅಥವಾ ಏನ ಈ ತರ ಕಾಣಿಸ್ಕೊಂಡ್ರೆ ಅಲ್ಲಿ ಸಹ ನಾವು 1 ml ಹೆಜ್ಜಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಜಿಗಿ ಹುಳು ಬಂದ್ರೆ ಅದಕ್ಕೆ 1 ml ಬುಫ್ರೋಫೆಜಿನ್ ಅಂತ ಹೇಳ್ತೀವಿ 25 SC ರೂಪದಲ್ಲಿ, ಇಲ್ಲಾಂತಂದ್ರೆ 1 ml ಅಫ್ಟಾಮಾಫ್ರೆಡ್ ಅಥವಾ ವರ್ಟಿಸಿಲಿಯಂ ಲೆಕಾನಿ ಅಂತ ಸಿಗುತ್ತೆ. ಸೊ ಇದನ್ನ ಸಿಂಪರಣೆ ಮಾಡಿ ಜಿಗಿ ಹುಳುವಿನ ಬಾಧೆಯಿಂದ ತಮ್ಮ ಮಾವಿನ ಗಿಡಗಳನ್ನ ರಕ್ಷಿಸಿಟ್ಟುಕೊಳ್ಳಬಹುದು. ಹಾಗೆ ಮತ್ತೆ ಈ ಜಾನುವಾರು ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಏನಾದರೂ ಉಷ್ಣತೆಯಲ್ಲಿ ಕಡಿಮೆ ಏನಾದರೂ ಕಾಣಿಸ್ಕೊಂಡ್ರೆ ಅವು ಒಂದು ಬೆಚ್ಚಗಿನ ಕೊಠಡಿಯಲ್ಲಿ ಸಾಕ್ಬೇಕಾಗತ್ತೆ ಜಾನುವಾರುಗಳನ್ನ. ಮತ್ತು ಕೋಳಿ ಸಾಕಾಣಿಕೆ ಒಂದು ಕೊಠಡಿ ಏನಾಗುತ್ತೆ, ನಾವು ಸ್ವಲ್ಪ ಒಳ್ಳೆ ಉಷ್ಣಾಂಶದಿಂದ ಇರಬೇಕಾಗತ್ತೆ. ಸೊ ಈ ಉಷ್ಣಾಂಶದ ಸ್ಥಿರತೆಯನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ವಿದ್ಯುತ್ ಬಲ್ಬ್ಗಳನ್ನ ಬೆಳೆಸ್ರಿ ಮತ್ತು ಅವಕ್ಕೆ ಕಿಟಕಿಯನ್ನ ಪರದೆ ಮುಖಾಂತರ ಮುಚ್ಚಿ ನಾವು ಉಷ್ಣಾಂಶವನ್ನ ಕಾಪಾಡಿಕೊಳ್ಳ್ರಿ. ಮತ್ತು ಕೊನೆಯಲ್ಲಿ ನಾವು ರೈತ ಬಂಧರಿಗೆ ಏನ್ ಹೇಳಕ್ ಇಷ್ಟಪಡ್ತೇನಪ್ಪ ಅಂದ್ರೆ, ರೈತ ಬಂಧರು ಮುಂದಿನ ವಾರದವರೆಗೆ ನಮ್ಗೆ ಯಾವುದೇ ಮಳೆ ಬರುವ ಸಾಧ್ಯತೆಗಳಿಲ್ಲ. ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಈ ಮುನ್ಸೂಚನೆ ಅನುಸರಿಸಿ ಕೈಗೊಳ್ಳಬೇಕಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದುತ್ತರಿಗಿ ಅವರಿಂದ ಹವಾಮಾನ ವರದಿಯನ್ನು ಕೇಳಿದಿರಿ. ಕೆಲವು ಪ್ರಕಟಣೆಗಳನ್ನು ಕೇಳೋಣ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ID ಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಡಾಕ್ಟ್ರೇ,